ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಸಿಸಿಎಫ್, ನಾಫೆಡ್ ಹಾಗೂ ಕೇಂದ್ರೀಯ ಭಂಡಾರಗಳಿಂದ ಅಕ್ಕಿ ಪಡೆಯಲು ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಅನನ್ಯ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ರಾಜ್ಯದ ಎಲ್ಲ ಕಚೇರಿಗಳಲ್ಲಿ ಕಾವೇರಿ ತಂತ್ರಾಂಶ ಅಳವಡಿಕೆ, ಸಚಿವ ಕೃಷ್ಣ ಬೈರೇಗೌಡ. ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಚಿಂತನೆ, ಡಾ ಎಂಸಿ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:50.40. ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಮಂಗಳೂರಿನ ಪಶುರೋಗ ತಪಾಸಣೆ ಮತ್ತು ಮಾಹಿತಿ ಕೇಂದ್ರದ ಪ್ರಾದೇಶಿಕ ಸಂಶೋಧನಾ ಅಧಿಕಾರಿ ಡಾಕ್ಟರ್ ಕೆ ವಸಂತ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆ ವಸಂತ ಕುಮಾರ್ ಶೆಟ್ಟಿ ಅವರು. ಅವರು ಮಂಗಳೂರಿನ ಪಶುರೋಗ ತಪಾಸಣಾ ಮತ್ತು ಮಾಹಿತಿ ಕೇಂದ್ರದಲ್ಲಿ ಪ್ರಾದೇಶಿಕ ಸಂಶೋಧನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈ ಪಶುರೋಗ ತಪಾಸಣಾ ಮತ್ತು ಮಾಹಿತಿ ಕೇಂದ್ರ ಅಂತ ಇದೆಯಲ್ಲ, ಇದು ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಸರ್? ಪಶು ರೋಗ ತಪಾಸಣಾ ಕೇಂದ್ರ ಅನ್ನುವಂಥದ್ದು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಬೆಂಗಳೂರು ಇದರ ಒಂದು ಅಂಗಸಂಸ್ಥೆಯಾಗಿದೆ. ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಸಂಬಂಧಪಟ್ಟದಿರುತ್ತದೆ. ಇದರಲ್ಲಿ ನಮ್ಮ ಮೂಲ ಉದ್ದೇಶ ಅಂತ ಹೇಳಿದರೆ ಪಶುಪಾಲನಾ ಇಲಾಖೆ ಇರ್ತದೆ. ಇದರಲ್ಲಿ ಬೇರೆ ಬೇರೆ ಪಶುಗಳು ಬಂದಿರ್ತವೆ ಇದರ ಇಲಾಖೆಯ ಅಡಿ. ಇವುಗಳಲ್ಲಿ ಯಾವುದಾದ್ರೂ ರೋಗ ಒಂದು ವೇಳೆ ಹಬ್ಬಿದರೆ ಅದನ್ನು ನಾವು ಇನ್ವೆಸ್ಟಿಗೇಷನ್, ಯಾವ ರೋಗದಿಂದ, ಯಾಕೆ ಮತ್ತು ಅವುಗಳಿಗೆ ಏನು ಸೊಲ್ಯೂಷನ್ ಕೊಡ್ಬೋದು, ಇದರ ಒಂದು ಸಮಗ್ರ ಮಾಹಿತಿ ನಾವು ಅರ್ತುಬಿಟ್ಟು ಅವರಿಗೆ ಸಜೆಷನ್ ಕೊಡುವಂಥದ್ದು ಮೂಲ ಉದ್ದೇಶ. ತದನಂತರ ರೈತರ ಜಾನುವಾರುಗಳಿಗೆ ಇನ್ಕ್ಲೂಡಿಂಗ್ ನಾಯಿರ್ಬೋದು ಬೆಕ್ಕಿರ್ಬೋದು ಏನಾದರೆ ರೋಗಗಳು ಅಥವಾ ಹುಷಾರಿಲ್ದಿದ್ದಾಗ ಅದನ್ನು ಈಗ ಮನುಷ್ಯರಿಗೆ ನಾವು ಲ್ಯಾಬ್ಗಳಲ್ಲಿ ರಕ್ತ ಮಲಮೂತ್ರಗಳನ್ನು ಕೊಟ್ಟು ಟೆಸ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಪಶುವೈದ್ಯರಿಗೆ ಮಾಡಬೇಕನ್ಸಿದಾಗ ಅಲ್ಲಿಂದ ರಕ್ತ ಮಾದರಿಗಳಿರ್ಬೋದು ಅಥವಾ ಯೂರಿನ್ ಮಾದರಿ ಇರ್ಬೋದು ಅಥವಾ ಫೀಕಲ್ ಮಾದರಿ ಇರ್ಬೋದು ನಮ್ಗೆ ಕಳಿಸ್ಕೊಟ್ರೆ ನಾವು ಅದನ್ನು ಅವರಿಗೆ ಒಂದು ದಿನದ 1-24 ಗಂಟೆ ಒಳಗಡೆ ಹೆಚ್ಚಿನ ರಿಸಲ್ಟ್ಗಳನ್ನು ಅಥವಾ ಆ ಪಶುವೈದ್ಯರಿಗೆ ಮತ್ತು ಸಂಬಂಧಪಟ್ಟ ರೈತರಿಗೆ ನಾವು ತಲುಪಿಸ್ತೇವೆ. ಈಗ ಮೊದಲನೇದು ಹೇಳಿದ್ರೆ ನೀವು ಬೇರೆ ಬೇರೆ ರೀತಿಯ ರೋಗಗಳು ಬಂದರೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥಿತವಾದ ಪರೀಕ್ಷೆ. ಹೌದು. ಸಾಮಾನ್ಯವಾಗಿ ನಿಮ್ಮಲ್ಲಿ ಬಂದಾಗ ಯಾವ ರೀತಿಯ ಟೆಸ್ಟ್ಗಳನ್ನು, ರಕ್ತವನ್ನ ಒಂದು ಪರಿಶೋಧಿಸುವುದು ಒಂದು ಬೇರೆ, ಅದಲ್ಲದೆ ಏನನ್ನೆಲ್ಲ ನೀವು ಇದು ಮಾಡ್ತೀರಿ? ಈಗ ನಾವು ಸಪೋಸ್ ಈಗ ಒಂದು ವೇಳೆ ಚರ್ಮಗಂಟು ರೋಗ ಬಂತು ಮೊನ್ನೆ, ಅಥವಾ ಒಂದು ಹಂದಿಗಳಲ್ಲಿ ಈಗ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಬಂತು. ಈಗ ಒಂದು ವೇಳೆ ಅಸ್ವಾಭಾವಿಕವಾಗಿ ಮರಣ ಸಂಭವಿಸಿದಲ್ಲಿ ನಮ್ಮ ಪಶುವೈದ್ಯರಲ್ಲಿ ಹೋಗ್ತಾರೆ, ಭೇಟಿ ನೀಡ್ತಾರೆ. ಆವಾಗ ಅಲ್ಲಿನ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದು ವೇಳೆ ಕಂಟ್ರೋಲ್ ಆಗಲಿಲ್ಲ ಅಂದರೆ ತಕ್ಷಣ ನಮಗೆ ಮಾಹಿತಿ ಕೊಡ್ತಾರೆ. ಆಗ ನಾವು ಅಲ್ಲಿಗೆ ಹೋಗಿ ಅದನ್ನು ಸಿಚುವೇಶನ್ ನೋಡಬೇಕು. ಅಲ್ಲಿಂದ ನಾವು ಕೆಲವು ಮಾದರಿಗಳನ್ನು ತರ್ತೇವೆ. ಮಾದರಿಗಳನ್ನು ತಂದು ನಮ್ಮಲ್ಲಿ ಯಾವುದು ಮಾಡಲಿಕ್ಕೆ ಆಗ್ತದೆ, ಎಕ್ಸಾಂಪಲ್ಗೆ ರಕ್ತ ಮಲ ಮೂತ್ರ ನಾವು ಮಾಡಲಿಕ್ಕೆ ಆಗ್ತದೆ, ಮಾಡಿ ಅದನ್ನು ನಾವು ಹೋಲಿಕೆ ಮಾಡ್ತೇವೆ ಆ ಅಲ್ಲಿನ ಕ್ಲಿನಿಕಲ್ ಸೈನ್ ಏನಿದೆ ಅಂತ. ಸಪೋಸ್ ಒಂದು ವೇಳೆ ನಮಗೆ ಕೆಲವು ಓಪನ್ ಮಾಡಿದಾಗ, ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿ ನಾವೇನು ಪೋಸ್ಟ್ ಮಾರ್ಟಮ್ ಮಾಡ್ತೇವಲ್ಲ, ಅದನ್ನು ಮಾಡಿದಾಗ ನಮಗೊಂದು ಕೆಲವು ಡೌಟ್ ಬಂದರೆ ತಕ್ಷಣ ನಾವು ನಮ್ಮ ಕೇಂದ್ರ ಅಂದರೆ ಬೆಂಗಳೂರಲ್ಲಿರುವ ಸಂಸ್ಥೆಗೆ ಇಲ್ಲಿಂದ ತಕ್ಷಣ ಕೋಲ್ಡ್ ಚೈನಲ್ಲಿ ರವಾನಿಸ್ತೇವೆ. ಅಲ್ಲಿ ಅದನ್ನು ಮುಂದಿನ ಟೆಸ್ಟ್ ಮಾಡಲಿಕ್ಕೆ ವ್ಯವಸ್ಥಿತವಾದ ಎಲ್ಲ ಫೆಸಿಲಿಟಿಗಳು ಬೆಂಗಳೂರಲ್ಲಿದೆ. ಸೊ ಕೂಡಲೇ ಅಲ್ಲಿ PCR ಅಂತ ಮಾಡಿ ಖಚಿತವಾದ ಡಯಾಗ್ನೋಸಿಸ್ ನಮಗೆ ಅವರು ಒಂದು 2-3 ದಿನಗಳಲ್ಲಿ ಕಳಿಸ್ಕೊಡ್ತಾರೆ. ಅದನ್ನು ಆಧರಿಸಿ ನಾವು ಇಲಾಖೆಗೆ ಮಾಹಿತಿ ಕೊಡ್ತೇವೆ, ಇಂಥ ಕಂಟ್ರೋಲಿಂಗ್ ಮೆಜರ್ ತಗೊಳ್ಬೇಕು ಅನ್ನುವಂಥದ್ದು, ಅಥವಾ ಲಸಿಕೆ ಇದ್ದರೆ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ಈ ಥರದ ನಾವು ಸಜೆಷನ್ ಕೊಡ್ತೇವೆ. ಇದು ಒಂದು ವೇಳೆ ಸಾಂಕ್ರಾಮಿಕ ರೋಗ ಬಂದು ಹಬ್ಬುತ್ತಿದ್ದರೆ, ಈಗ ಕಾಲುಬಾಜಿಯವರ ರೋಗ ಇರ್ಬೋದು ಅಥವಾ ಆಡುಗಳಲ್ಲಿ PPR ರೋಗ ಇರ್ಬೋದು, ET ರೋಗ ಇರ್ಬೋದು, ಇಂಥ ರೋಗಗಳು ಬಂದಾಗ ನಾವು ಅದಕ್ಕೆ ತಕ್ಷಣ ನಾವು ಮಾಹಿತಿ ಅವರಿಗೆ ಸಜೆಷನ್ ಕೊಡ್ತೇವೆ. ಇನ್ನು ಸಣ್ಣ ಪುಟ್ಟದ್ದು ಎಕ್ಸಾಂಪಲ್, ಈಗ ಟಿಕ್ ಅಥವಾ ನಾವು ನುಂಗ್ ಅಂತ ಏನು ಹೇಳ್ತೇವೆ, ಅವುಗಳಿಂದ ಬರುವ ರೋಗ ಇದೆ ಜಾನುವಾರುಗಳಲ್ಲಿ, ಅಥವಾ ನಾಯಿಗಳಲ್ಲಿ ಕೆಲವೊಂದು ರೋಗಗಳಿದೆ, ಕಿಡ್ನಿಗೆ ಸಂಬಂಧಪಟ್ಟ ರೋಗಗಳಿದೆ, ಲಿವರಿಗೆ ಸಂಬಂಧಪಟ್ಟ ರೋಗಗಳಿದೆ. ಸೊ ಇಂಥದ್ದೆಲ್ಲ ಅದು ಒಂದೊಂದು ಸಾಂಕ್ರಾಮಿಕವಾಗಿ ಹಬ್ಬುವುದಿಲ್ಲ ಆ ಜಾನುವಾರುಗಳು ಅಥವಾ ಅವರ ಮನೆಗೆ ಮಾತ್ರ ಸೀಮಿತ. ಅಂಥದ್ದಿದ್ದಲ್ಲಿ ಅವುಗಳು ರಕ್ತ ಮಾದರಿ ಅಥವಾ ಮಲಮೂತ್ರವನ್ನು ನಮಗೆ ನೋಡಿದಾಗ ನಾವು ರಕ್ತದಲ್ಲಿ ಇನ್ಫೆಕ್ಷನ್ ಸ್ಟೇಟಸ್ ಅಥವಾ ಅದರಲ್ಲಿ ರೋಗದ ಉಲ್ಬಣ ಉಂಟ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ಇನ್ನೊಂದು ಹಿಮೋಗ್ಲೋಬಿನ್, ಹಿಮೋಗ್ಲೋಬಿನ್ ಅನ್ನಂತೂ ನಿಮ್ಮ ಕೆಂಪು ರಕ್ತ ಕಣದ ಒಂದು ಅಂಶ, ಅದು ಒಂದು ವೇಳೆ ತುಂಬ ಕಮ್ಮಿ ಇದ್ದರೆ ತಕ್ಷಣ ನಾವು ಈ ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಗಳಲ್ಲಿ ನುಂಗುಗಳಿಂದ ಬರುವಂಥ ರೋಗಗಳು ಜಾನುವಾರುಗಳಲ್ಲಿ ಕಾಮನ್ ಆಗಿರ್ತದೆ. ಅದು ಒಂದು ಬೆಬಿಸಿಯಾ, ತೈಲೇರಿಯಾ ಅಥವಾ ಅನಾಪ್ಲಾಸ್ಮಾ, ಈ ಮೂರು ರೋಗಗಳು ಕಾಮನ್ ಆಗಿದೆ. ಸೊ ತಕ್ಷಣ ನಾವು ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಅದನ್ನು ಸ್ಟೈನಿಂಗ್ ಮಾಡಿ ಆ ರೋಗಗಳನ್ನು ನಾವು ಹುಡುಕ್ತೇವೆ. ಹೆಚ್ಚಾಗಿ ನಾವು ನೋಡಿದಾಗ ಒಂದು ಅಂಥ ಸಸ್ಪೀಷಿಯಸ್ ಎನಿಮ್ಗಳಲ್ಲಿ 25-50% ತನಕ ಬರುವುದರಲ್ಲಿ ಆ ರೋಗಗಳು ನಮಗೆ ಕಂಡು ಬರ್ತದೆ. ಈ ರೋಗಗಳು ಯಾವ ತರದ ರೋಗಗಳು? ಇದು ಆಕ್ಚುಲಿ ಸಾಂಕ್ರಾಮಕವಾಗಿ ಗಾಳಿಯಲ್ಲಿ ಹಬ್ಬುವಂಥ ರೋಗಗಳಲ್ಲ, ಇದಕ್ಕೆ ಮೀಡಿಯೇಟರ್ ಅನ್ನುವಂಥದ್ದು ಟಿಕ್ಸ್, ಅದರಿಂದ ಬರುವಂಥದ್ದು. ಸೊ ಟಿಕ್ಸ್ ಅನ್ನುವಂಥದ್ದು ನಮ್ಮಲ್ಲಿ ಗಿಡಗಂಟಿಗಳು ಮತ್ತು ಹುಲ್ಲುಗಳು ಎತ್ತರಗಳು ಬೆಳೆಯುವುದರಿಂದ ಟಿಕ್ಸ್ ಪಾಪ್ಯುಲೇಷನ್ ಅನ್ನುವಂಥದ್ದು ಬಯಲುಸೀಮಿ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಜಾಸ್ತಿ ಇರ್ತದೆ ಜಾನುವಾರುಗಳಲ್ಲಿ. ಸೊ ಇವುಗಳು ಸಾಧಾರಣ ನಿಮಗೆ ಡಿಸೆಂಬರ್ ಜಾನುವರಿಯಲ್ಲಿ ಇವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಯಾಕಂದರೆ ಅದು ಬ್ರೀಡಿಂಗ್ ಸೀಸನ್ ಆ ಟಿಕ್ಸ್ ಇದ್ದು. ಸೊ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಈ ಟಿಕ್ಸ್ಗಳನ್ನು ಅಥವಾ ನುಂಗನ್ನುವಂಥದ್ದು ರಕ್ತ ಹೀರಿ ದೊಡ್ಡದಾಗಿ ಅವುಗಳು ಬ್ರೀಡಿಂಗ್ ಆಗಿ ಮರಿಗಳ ಈ ನೆಲದಲ್ಲಿ ಇದ್ದು ತದನಂತರ ಹುಲ್ಲು ಅಥವಾ ಗಿಡಗಂಟಿಗಳಲ್ಲಿ ತುದಿಯಲ್ಲಿ ಹೋಗಿ ಕೂತ್ಕೊಳ್ತವೆ, ಯಾವ ಪ್ರಾಣಿಗಳು ಬರ್ತವೆ ಅಂತ ಬಂದಾಗ ಅವುಗಳ ದೇಹಕ್ಕೆ ಪುನಃ ಅಂಟುಕೊಳ್ತದೆ. ಈ ಥರ ಅದರ ಲೈಫ್ ಸೈಕಲ್ ಇರ್ತದೆ. ಸೊ ಇದು ಈ ರೋಗದ ಜಾನುವಾರಿಂದ ಒಂದು ವೇಳೆ ನುಂಗನ್ನುವಂಥದ್ದು ರಕ್ತ ಹೀರಿದರೆ ಅದರ ಮರಿಗಳಿಗೂ ಕೂಡ ಈ ರೋಗಾಣು ಶಿಫ್ಟ್ ಆಗ್ತದೆ. ಸೊ ಆ ಮರಿಗಳಿಂದನೂ ಕೂಡ ನಮಗೆ ನೆಕ್ಸ್ಟ್ ಜನರೇಷನ್ ಮರಿಗಳಿಂದನೂ ಕೂಡ ಈಗ ದನಗಳಿಗೆ ಈ ರೋಗ ಹಬ್ಬುವ ಸಾಧ್ಯತೆ ಇರ್ತದೆ. ಈಗ ಮೂರು ರೋಗಗಳನ್ನು ಹೇಳಿದ್ರಿ, ಆ ರೋಗಗಳು ಯಾವ ರೀತಿ ಮಾರಣಾಂತಿಕವೋ ಯಾವ ಥರದ ಇಲ್ಲ? ಆ್ಯಕ್ಚುಲಿ ಅದು ತುಂಬ ನಿಮ್ಮದು ಉತ್ತಮ ಕ್ವಶನ್, ಯಾಕಂದರೆ ನಾವು ಒಂದು ಹಿಂದೆ ಒಂದು ಈ ರೋಗಗಳ ಬಗ್ಗೆ ಒಂದು ಸ್ಟಡಿ ಮಾಡಿದ್ದು ಒಂದು 2-3 ವರ್ಷ, ಈ ರೋಗದ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಅಂತ. ನಾವು ಇಲ್ಲಿ ಬಂದ ರಕ್ತ ಮಾದರಿಗಳನ್ನು ಚೆಕ್ ಮಾಡಿದಾಗ ಸಾಧಾರಣ 5-10% ಜಾನುವಾರುಗಳಲ್ಲಿ ಈ ರೋಗ ಕಂಡು ಬರ್ತಾ ಇದೆ. ಅದರಲ್ಲಿ ಅವು ಅಬ್ಸಲ್ಯೂಟ್ಲಿ ಹೆಲ್ದಿ, ನೋಡುವಾಗ ಏನು ನಿಮಗೆ ರೋಗ ಇದ್ದಂಗೆ ಕಾಣುವುದಿಲ್ಲ ಅಲ್ಲಿ, ಆದರೂ ಕೂಡ 5-10% ಜಾನುವಾರುಗಳಲ್ಲಿ ಈ ರೋಗ ಇರ್ತದೆ. ಇದರ ಲಕ್ಷಣ ಏನಂದರೆ ಇದು ಜಾನುವಾರು ಆರೋಗ್ಯ ಇರುವಾಗ ಅದು ಸಿಂಬಯೋಸಿಸ್ ಅಂದರೆ ಏನು, ಅದು ಬದುಕ್ತದೆ ಜಾನುವಾರು ಬದುಕ್ತದೆ, ಅದಕ್ಕೇನು ತೊಂದರೆ ಕೊಡುವುದಿಲ್ಲ. ಅದು ಖಾಲಿ ನಿಮಗೆ ಹಾಲಿನ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಕೊಡ್ಬೋದು, ಕಡಿಮೆ ಆಗ್ಬೋದು, ಅಥವಾ ಜೀವದಲ್ಲಿ ನೋಡುವಾಗ ಸ್ವಲ್ಪ ಕ್ರಶ ಕಾಣ್ಬೋದು ನಿಮಗೆ, ಅದು ಬಿಟ್ಟರೆ ಬೇರೆ ಏನು ಉಪದ್ರ ಕೊಡುವುದಿಲ್ಲ. ಒಂದು ವೇಳೆ ಜಾನುವಾರು ಅಡ್ವಾನ್ಸ್ ಪ್ರೆಗ್ನೆನ್ಸಿ ಅಂದರೆ ಸ್ಟ್ರೆಸ್ ಪೀರಿಯಡ್ ಅದು, ಅಥವಾ ಸೂನ್ ಆಫ್ಟರ್ ಡೆಲಿವರಿ ಅಂದರೆ ಕರು ಹಾಕಿದ ತದನಂತರದ 1 ತಿಂಗಳು ಆಗಲೂ ಸ್ಟ್ರೆಸ್ ಪೀರಿಯಡ್ ಇರುತ್ತೆ, ಅಥವಾ ವಾತಾವರಣದ ತುಂಬ ಏರುಪೇರುಗಳಾದಾಗ, ಅಥವಾ ನ್ಯೂಟ್ರಿಷನಲ್ಲಿ ಲೋ ಅಂದರೆ ಅಲ್ಲಿ ಜಾನುವಾರಿಗೆ ಬೇಕಾಗುವಷ್ಟು ಪ್ರೋಟೀನ್ ಅಂಶ ಸಿಗ್ತಾ ಇಲ್ಲ ಅಂತಾರೆ, ಅಂತಾದರೆ ಅದಕ್ಕೆ ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು, ಆಗ ಈ ರೋಗ ಉಲ್ಬಣ ಆಗ್ತದೆ. ಆಗ ಜಾನುವಾರಿನ ಟೆಂಪರೇಚರು ಸಂಜೆ ಆಗುವಾಗ 104-105 ಡಿಗ್ರಿ ಫ್ಯಾರನೆಟ್ ಇರ್ತದೆ, ಮತ್ತು ಆಗಾಗ ದಗೆ ಬಂದಾಗ ಮಾಡ್ತದೆ, ಮೂಗಿಂದ ಬಾಯಿಂದ ಜೊಲ್ಲು ಬರ್ತದೆ, ಇದು ಅದರ ಲಕ್ಷಣ. ಇದು ಸಾಧಾರಣ ಬೆಬಿಸಿಯಾ ಇದ್ದರೆ ಸ್ವಲ್ಪ ಈ ಮೊದಲು ಜ್ವರ ಬರ್ತದೆ, ತದನಂತರ ಮೂತ್ರದಲ್ಲಿ ರಕ್ತದಾಗಿ ನಮ್ಮ ಈ ಕೋಕೋ ಕೋಲಾ ಉಂಟಲ್ಲ ಆ ಕಲರಲ್ಲಿ ಮೂತ್ರ ಹೋಗ್ತದೆ, ಅದು ಸ್ವಲ್ಪ ಮಾರಣಾಂತಿಕ ಆಗ್ತದೆ. ಒಂದು 2-3 ದಿನದಲ್ಲಿ ಕೆಲವು ಟೈಮ್ ರೈತರು ಅಥವಾ ಡಾಕ್ಟರ್ ಅದನ್ನು ಸರಿಯಾಗಿ ನೋಡಿಲ್ಲ ಅಂತ ಹೇಳಿದರೆ ಡೆತ್ ಆಗುತ್ತೆ, ಯಾಕಂದರೆ ಹಿಮೋಗ್ಲೋಬಿನ್ ಅನ್ನೋದು 1-2-3 ಹಿಂಗೆ ಡೌನ್ ಆಗ್ತಾ ಬಂದುಬಿಡುತ್ತೆ, ಸೊ ಅದು ಡೆತ್ ಆಗ್ತದೆ. ಯೂಶ್ವಲಿ ಅನಾಪ್ಲಾಸಮ್ ಮತ್ತು ತೈಲೇರಿಯಾದಲ್ಲಿ ಡೆತ್ ಆಗುವುದಿಲ್ಲ ಹೆಚ್ಚಾಗಿ. ಸೊ ಟೆಂಪರೇಚರ್ 3-4-5 ಇರ್ತದೆ, ಪುನಃ ಡೌನ್ ಆಗ್ತದೆ ಮಾತ್ರೆ ಕೊಟ್ಟಾಗ ಅಥವಾ ಇಂಜೆಕ್ಷನ್ ಕೊಟ್ಟಾಗ ಪುನಃ ಇರ್ತದೆ. ಈ ಥರ ಹಾಲಿನ ಇಳುವರಿ ಕಡಿಮೆ ಆಗ್ತದೆ, ಆಮೇಲೆ ಬ್ರೀಡಿಂಗ್ ಎಫಿಷಿಯನ್ಸಿ ಅದು ಗರ್ಭ ಕಟ್ಟುವಂಥ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಟೋಟಲಿ ಏನಾಗುತ್ತೆ ಅಂದರೆ ಜಾನುವಾರು ರೈತನಿಗೆ ಲಾಭದಾಯಕ ಆಗುವುದಿಲ್ಲ. ಅದು ಯಾಕಂದ್ರೆ ರೈತ ಸಾಕುವಂಥದ್ದು ಮೇನ್ ಲಾಭದಾಯಕ, ಅದು ಲಾಭದಾಯಕ ಆಗುವುದಿಲ್ಲ. ಸೊ ಆದ್ದರಿಂದ ಈ ರೋಗ ನಮ್ಮ ದಕ್ಷಿಣ ಕನ್ನಡ ಉಡುಪಿಗೆ ಅಂದರೆ ಈ ಕೋಸ್ಟಲ್ ಏರಿಯಾಕ್ಕೆ ಇದು ತುಂಬ ಇಂಪಾರ್ಟೆಂಟ್ ರೋಗವೇ, ಮಾರಣಾಂತಿಕ ಅಲ್ಲದೆ ಇದ್ದರೂ ಕೂಡ ಇದು ಇಂಪಾರ್ಟೆಂಟ್. ಈಗ ರಕ್ತದ ಪರೀಕ್ಷೆ ಅಂತ ಹೇಳಿದ್ರಿ, ಸಾಮಾನ್ಯ ನಾವು ಮನುಷ್ಯರಲ್ಲೂ ರಕ್ತದ ಪರೀಕ್ಷೆ ಮಾಡ್ತೇವೆ, ಈ ಮನುಷ್ಯರ ರಕ್ತ ಮತ್ತು ಈ ಪ್ರಾಣಿಗಳ ರಕ್ತದಲ್ಲಿ ಏನಾದರೂ ವ್ಯತ್ಯಾಸ ಉಂಟು ಅದರ ಕಂಟೆಂಟ್ ವಿಷಯಗಳಲ್ಲಿ? ಓಕೆ, ಇದರಲ್ಲಿ ಏನಾಗುತ್ತೆ, ಇನ್ ಜನರಲ್ ನೀವು ರಕ್ತ ಈಗ ನಮಗೆ ಅದರಲ್ಲೂ ಕೆಂಪು ಕಾಣ್ತದೆ ಇದರಲ್ಲೂ ಕೆಂಪು ಕಾಣ್ತದೆ, ಸೊ ಅದರ ಕಂಟೆಂಟ್ ಎಲ್ಲ ತಗೊಂಡ್ರೆ ಆಲ್ಮೋಸ್ಟ್ 90-95% ಅದು ಸೇಮ್ ಇರ್ತದೆ, ಡಿಫರೆನ್ಸ್ ಏನಿಲ್ಲ. ಆಮೇಲೆ ಈ ರೋಗ ನಿರೋಧಕ ಶಕ್ತಿಗೆ ಮೂಲ ಅನ್ನುವಂಥದ್ದೇ ರಕ್ತ, ಇದೆ ನಿಮಗೆ ಗೊತ್ತಿದ್ದಾಗ, ಯಾಕಂದರೆ ರಕ್ತದಲ್ಲಿ ಇರುವಂಥದ್ದೇ ಎಲ್ಲ ಅಣುಗಳು ನಮ್ಮ ರೋಗವನ್ನು ತಡೀತದೆ. ಇದು ಪ್ರಾಣಿಗಳಲ್ಲೂ ಸೇಮ್, ಮನುಷ್ಯರಲ್ಲೂ ಸೇಮ್, ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆಮೇಲೆ ಅದರಲ್ಲಿರುವ ಈ ಸೆಲ್ಗಳು, ಸೆಲ್ಗಳಂತ ಹೇಳಿದರೆ ನಿಮಗೆ ನ್ಯೂಟ್ರೋಫಿಲ್ ಅಂತ ಹೇಳ್ತೇವೆ ನಾವು, ಯಾಕಂದರೆ ನಾವು ಬಿಳಿ ರಕ್ತ ಕಣಗಳನ್ನು ಅದರಲ್ಲಿ 4-5-6 ಗುಂಪುಗಳಿವೆ, ಅದರಲ್ಲಿ ನ್ಯೂಟ್ರೋಫಿಲ್, ಬೇಸೋಫಿಲ್, ಈಸ್ನೋಫಿಲ್ ಅಥವಾ ಲಿಂಫೋಸೈಟ್ಸ್ ಅಂತ ಹೇಳ್ತೇವೆ. ಈ ಸಂಖ್ಯೆಗಳಲ್ಲಿ ಪ್ರತಿ ಈಗ ಮನುಷ್ಯರಿಗಿದ್ದ ಸೇಮ್ ರೇಷಿಯೋ ಅಥವಾ ಪರ್ಸೆಂಟೇಜ್ ಎಲ್ಲ ಜಾನುವಾರುಗಳಿಗಿಲ್ಲ, ಕ್ಯಾಟ್ಲಿಗೆ ಬೇರೆ ಇದೆ. ಆಲ್ಮೋಸ್ಟ್ ನಾಯಿ ಮತ್ತು ಮನುಷ್ಯ ಆಲ್ಮೋಸ್ಟ್ ಸೇಮ್ ಇರ್ತದೆ. ಇನ್ನು ಉಳಿದ ಪ್ರಾಣಿಗಳಿಗೆಲ್ಲ ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಚಾರ್ಟ್ ಇದೆ, ಯಾವುದು ರೆಗ್ಯುಲರ್ ಅಂತ. ಯೂಶ್ವಲಿ ನಾವು ಲ್ಯಾಬ್ಗಳಲ್ಲಿ ಏನು ಸಿಕ್ತ ಅದನ್ನು ಬರಿತೇವೆ, ಪಕ್ಕದಲ್ಲಿ ಆ ಸ್ಟ್ಯಾಂಡರ್ಡ್ ಏನಿದೆ ಅದು ಬರೆದು ಬಿಡ್ತೇವೆ, ಯಾಕಂದರೆ ನಮ್ಮ ಡಾಕ್ಟ್ರಿಗೂ ಕೂಡ ಡಯಾಗ್ನೋಸಿಸ್ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅಂತ. ಈಗ ನೀವು ಇದರಲ್ಲಿ ಮೊದಲನೇದಾಗಿ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತೀರಿ, ಅದಲ್ಲದೆ ಏನೇನು ಟೆಸ್ಟ್? ಇದರಲ್ಲಿ ಒಂದು ಹಿಮೋಗ್ಲೋಬಿನ್ ನಾವು ಮಾಡ್ತೇವೆ, ಇನ್ನು ಈ ಟೋಟಲ್ ಲ್ಯೂಕೋಸೈಟ್ ಕೌಂಟ್ ಅಂತ, ಅಂದ್ರೆ ಬಿಳಿ ರಕ್ತಗಳು ಟೋಟಲ್. ಆಗ ನಮ್ಮಲ್ಲಿ ಏನತ್ತೆ, ಎಕ್ಸಾಂಪಲ್ ದನಗಳಿಗೆ 12,000 ತನಕ ನಾರ್ಮಲ್, 12,000 ಮೇಲೆ ಹೋದ್ರೆ ಅವುಗಳಲ್ಲಿ ಏನೋ ರಕ್ತದಲ್ಲಿ ಇನ್ಫೆಕ್ಷನ್ ಇದೆ ಅಂತ ಲೆಕ್ಕ. ನಾಯಿಗಳಲ್ಲಿ ಸಾಧಾರಣ 16,000 ತನಕ ನಾರ್ಮಲ್, 16,000 ಜಾಸ್ತಿ ಹೋದ್ರೆ ಇನ್ಫೆಕ್ಷನ್ ಇದೆ ಅಂತ ಲೆಕ್ಕ. ಸೊ ಇದರಲ್ಲಿ ಅವ್ರಿಗೆ ಕಾಣ್ತದೆ, ಯಾರಿಗೆ ಪಶುವೈದ್ಯರಿಗೆ ಕಾಣ್ತದೆ. ಇನ್ನು ಈ ನಾನು ಹೇಳಿದರೆ ಡಿಫರೆನ್ಷಿಯಲ್ ಲ್ಯೂಕೋಸೈಟ್ ಕೌಂಟ್ ಅಂತ, ಇದರಲ್ಲಿಯೂ ಕೂಡ ನ್ಯೂಟ್ರೋಫಿಲ್ ಕೌಂಟ್ ಅನ್ನುವಂಥದ್ದು 60-70% ಇರ್ಬೋದು, 90% ಹೋದರೆ ಇನ್ಫೆಕ್ಷನ್ ಹೈ ಇದೆ ಅಂತ ಲೆಕ್ಕ. ಸೊ ಜಾನುವಾರುಗಳಲ್ಲಾದರೆ ಅದು ಬರೀ 30-40 ಹೋದರೂ ಕೂಡ ಇನ್ಫೆಕ್ಷನ್ ಇದೆ ಅಂತ ಲೆಕ್ಕ. ಇದು ಎಲ್ಲ ಚಿತ್ರಣ ಅಲ್ಲಿ ನಮಗೆ ಸಿಗ್ತದೆ, ಇದು ರಕ್ತದಲ್ಲಿ. ಇನ್ನು ರಕ್ತದಲ್ಲಿ ನಾವು ಸೀರಮ್ ಅನಾಲಿಸಿಸ್ ಕೂಡ ಮಾಡ್ತದೆ, ಯಾಕಂದ್ರೆ ರಕ್ತದಲ್ಲಿ ಕಣಗಳು ಬಿಟ್ಟರೆ ಇನ್ನು ದ್ರವ ರೂಪವನ್ನು ನಾವು ಸೀರಮ್ ಅಂತ ಹೇಳ್ತೇವೆ. ಅದರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್ ಇನ್ ಜನರಲ್ ಆಗಿ ಮಾಡ್ತೇವೆ. ಇನ್ನು ಗ್ಲೂಕೋಸ್ ಟೆಸ್ಟ್, ಅದರಲ್ಲಿ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂದ್ರೆ ಒಂದೇ ಅಲ್ಲ, ಒಂದು 2-3 ಇರ್ತದೆ ಅದರಲ್ಲಿ. ಕ್ರಿಯಾಟಿನ್ನು, ಬನ್ ಅಂತ, ಬ್ಲಡ್ ಯೂರಿಯಾ, ನೈಟ್ರೋಜನ್ನು, ಈ ಥರದ ಒಂದು 6-7 ಪ್ಯಾರಾಮೀಟರ್ ರೆಗ್ಯುಲರ್ ಆಗಿ ಮಾಡ್ತೇವೆ. ಅದರ್ವೈಸ್ ಪಶುವೈದ್ಯರು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಕೇಳಿದರೆ ಅದನ್ನೇ ನಾವು ಮಾಡಿಕೊಡ್ತೇವೆ ಅವರಿಗೆ. ಈಗ ರಕ್ತದ ಜೊತೆಗೆ ಏನು ಲಿವರ್ ಮತ್ತೆ ಕಿಡ್ನಿ ಫಂಕ್ಷನ್ಗಳನ್ನು ಮಾಡ್ತೀವಿ. ಹೌದು, ಅಲ್ಲಿ ಬರುವ ರೋಗಗಳು ಮತ್ತೆ ಮನುಷ್ಯರಿಗೆ ಬರುವ ರೋಗಗಳು ಒಂದೇ ತರ ಇರ್ತವ? ಸಾಮಾನ್ಯವಾಗಿ ಈಗ ಕಿಡ್ನಿ ಫಂಕ್ಷನ್ ಟೆಸ್ಟ್ಗೆ ಅಲ್ಲಿಯೂ ಕ್ರಿಯಾಟಿನಿನ್ ಬಂದ್ ಮಾಡ್ತಾರೆ, ಅದಲ್ಲದೆ ಅದರ್ ಪ್ಯಾರಾಮೀಟರ್ ಮಾಡ್ತಾರೆ ಅವ್ರು. ಯಾಕಂದ್ರೆ ನಮ್ಮ ವೆಟರ್ನರಿ ಸೈನ್ಸ್ ನಾನು ಹೇಳೋದ್ರಲ್ಲಿ ನಮಗೇನು ಮುಜುಗರ ಇಲ್ಲ, ನಮ್ಮ ಹ್ಯೂಮನ್ ಏನು ಮೆಡಿಕಲ್ ಸೈನ್ಸ್ ಎಷ್ಟು ಫಾರ್ವರ್ಡ್ ಆಗಿ ಡಯಾಗ್ನೋಸ್ಟಿಕ್ ಟೂಲ್ಸ್ ಎಲ್ಲ ಬಂದಿದೆ, ಅಷ್ಟಕ್ಕೆ ನಾವು ಇನ್ನೂ ಹೋಗಲಿಲ್ಲ. ಸೊ ಮುಂದಿನ ಹಂತದಲ್ಲಿ ಆ ಮೈನ್ಯೂಟ್, ಈಗ ಎಕ್ಸಾಂಪಲ್ ನಾವು ಕಿಡ್ನಿ ಅಂತ ಹೇಳಿದರೆ ಕ್ರಿಯಾಟಿನಿನ್ ಬನ್ ಎರಡೇ ಮಾಡೋದು, ಬಟ್ ಹ್ಯೂಮನಲ್ಲಿ ಅದಲ್ಲ, ಅಲ್ಲದೆ ಬೇರೆ ಪ್ಯಾರಾಮೀಟರ್ ಕೂಡ ಮಾಡ್ಬೋದು ಅವರು. ಸೊ ನಮ್ಮಲ್ಲಿ ನಾವು ಇದು ಎರಡೇ ಮಾಡ್ತೇವೆ. ಲಿವರ್ ಫಂಕ್ಷನ್ ಕೂಡ ನಾವು 2-3 ಮಾಡ್ತೇವೆ, ಅವರು ಅದಕ್ಕಿಂತ ಜಾಸ್ತಿ ಮಾಡ್ತಾರೆ, ಅದರಲ್ಲಿ ಟೆಕ್ಸ್ಚರ್ ಅದು ಇದು ಎಲ್ಲವೂ ಮಾಡ್ತಾರೆ ಅವರು. ಈವನ್ ಬೇರೆ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳು ಹೌದು, ಯಾಕಂದರೆ ನೀವು ಅವರ ಲಿಸ್ಟ್ ನೋಡಿದ್ರೆ ಸಾಧಾರಣ ಒಂದು 70-80 ಪ್ಯಾರಾಮೀಟರ್ ಇದೆ. ನಮ್ಮಲ್ಲಿ ಯೂಶ್ವಲಿ ನಾವೊಂದು 10-12 ಪ್ಯಾರಾಮೀಟರ್ ಮಾಡ್ತೇವೆ. ಸಪೋಸ್ ಸ್ಪೆಸಿಫಿಕ್ ಯಾವುದೋ ಕೇಳಿದರೆ, ಈಗ ಎಕ್ಸಾಂಪಲ್ ನಮ್ಮಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಇಂಪಾರ್ಟೆಂಟ್ ಜಾನುವಾರಲ್ಲಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಈಸ್ ವೆರಿ ಕಾಮನ್. ಸೊ ಅದು ಕಡಿಮೆ ಇದ್ದರೆ ಇಮಿಡಿಯೇಟ್ ಅವರು ಕ್ಯಾಲ್ಸಿಯಂ ಕೊಡಬೇಕಾಗುತ್ತೆ. ಸೊ ಅದು ನಾವು ರೆಗ್ಯುಲರ್ ಆಗಿ ಮಾಡ್ತೇವೆ ಕ್ಯಾಲ್ಸಿಯಂ ಫಾಸ್ಫರಸ್, ಅವರು ಹ್ಯೂಮನಲ್ಲಿ ಮಾಡೋದಿಲ್ಲ ಅದನ್ನು. ಸೊ ಇಂಥದ್ದು ಆದರೆ ಟೆಸ್ಟ್ ಕಿಟ್ಗಳಾಗಿರ್ಬೋದು, ಮೆಷಿನ್ ಆಗಿರ್ಬೋದು, ಖಾಲಿ ಸಾಫ್ಟ್ವೇರ್ ಮಾತ್ರ ಚೇಂಜಸ್ ಬಿಟ್ಟರೆ ಆಲ್ಮೋಸ್ಟ್ ಪ್ರಿನ್ಸಿಪಲ್ ಆಫ್ ಏನು ಟೆಸ್ಟ್ ಇದೆಯಲ್ಲ ಅದು ಸೇಮ್, ಹ್ಯೂಮನ್ ಇದು ಮತ್ತು ಜಾನುವಾರು ಇದು ಸೇಮ್ ಸೇಮ್. ಈಗ ಬರುವ ಕಾಯಿಲೆಗಳ ಬಗ್ಗೆ ಹೇಳೋದಿದ್ರೆ, ಈಗ ರಕ್ತ ಟೆಸ್ಟ್ ಮಾಡಿದಾಗ ನೀವು ಇನ್ಫೆಕ್ಷನ್ ಇದೆಯೋ ಅಂತ ತಿಳಿತದೆ ಹೇಳಿದ್ರೆ, ಹೌದು, ಅದು ಯಾವುದರಿಂದ ಬಂದದ್ದು ಅಂತ ತಿಳಿಯುತ್ತದೆ ಹೇಗೆ? ಇಲ್ಲ, ಇದರಲ್ಲಿ ಈಗ ಇನ್ಫೆಕ್ಷನ್ ನಮಗೆ ಇನ್ ಜನರಲ್ ನಾವು ಡಯಾಗ್ನೋಸ್ ಮಾಡುವಾಗ ಈಗ ಇನ್ಫೆಕ್ಷನ್ ಸ್ಟೇಟಸ್ ಕಾಣ್ತಾ ಇದೆ ಅಂದರೆ, ನಾವು ಆಸ್ ಎ ವೆಟರ್ನರಿ ಡಾಕ್ಟರ್ ಇರ್ಬೋದು ಹ್ಯೂಮನ್ ಆದರೂ ಏನಂದರೆ, ಇನ್ಫೆಕ್ಷನ್ ಇರುವಂಥದ್ದು ಯೂಶ್ವಲಿ ನ್ಯೂಟ್ರೋಫಿಲ್ ಕೌಂಟ್ ಹೈ ಇತ್ತು ಅಂತ ಹೇಳಿದರೆ ನಾವು ಸಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಅಂತ ಲೆಕ್ಕ. ಇದರ ಅರ್ಥ ಪ್ರೈಮರಿ ಕಾಸ್ ಆಫ್ ದಿ ಡಿಸೀಸ್ ಬ್ಯಾಕ್ಟೀರಿಯಾ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಅದು ವೈರಸ್ ಆಗಿರಲೂಬಹುದು. ಸೊ ವೈರಸ್ ಅಲ್ಲಿ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಡಯಾಗ್ನೋಸ್ ಮಾಡುವಾಗ ನಿಮಗೆ ನ್ಯೂಟ್ರೋಫಿಲ್ ಕೌಂಟ್ ನಾವು ನೋಡೋದಿಲ್ಲ, ಯಾಕಂದ್ರೆ ನ್ಯೂಟ್ರೋಫಿಲ್ ಕೌಂಟ್ರ್ ಯೂಶ್ವಲಿ ಕಡಿಮೆ ಇರ್ತದೆ, ಅದು ನ್ಯೂಟ್ರೋಫೀನಿಯಾ ಅಂತ ಹೇಳ್ತೇವೆ ನಾವು, ಕಡಿಮೆ ಇರ್ತದೆ. ಸೊ ಕಡಿಮೆ ಇದ್ದ ಕೂಡಲೇ ಇನ್ಫೆಕ್ಷನ್ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ಫೆಕ್ಷನ್ ಎನಿ ಡಿಸೀಸ್, ಐದರ್ ಬ್ಯಾಕ್ಟೀರಿಯಾ ಆರ್ ವೈರಸ್, ಟೆಂಪರೇಚರ್ ಇರ್ತದೆ. ಸೊ ಟೆಂಪರೇಚರು ಕೂಡ ಒನ್ ಆಫ್ ದಿ, ಈಗ ಹ್ಯೂಮನಲ್ಲಾದರೆ ಡಯಾಗ್ನೋಸ್ ಮಾಡಲಿಕ್ಕೆ ತುಂಬ ಅವ್ರಿಗೆ ಏಡ್ಗಳಿದೆ. ನಾವು ಖಾಲಿ ಒಂದು ಎರಡು ಮೂರು ಟೂಲ್ಗಳು ಇಟ್ಕೊಂಡು ನಾವು ಕನ್ಕ್ಲೂಡ್ ಮಾಡಬೇಕಾಗಿರುತ್ತೆ, ಯಾಕಂದರೆ ವೆಟರ್ನರಿಯಲ್ಲಿ ನಾವು ಯಾಕಂದರೆ ಹೆಚ್ಚಾಗಿ ಫೀಲ್ಡಿಗೆ ಹೋಗಿರ್ತೇವೆ, ಅಲ್ಲಿ ಮಾಡುವಾಗ ನಮಗೆ ಇದು ಯಾವುದು ಡಯಾಗ್ನೋಸ್ಟಿಕ್ ಯಾವುದು ಸಿಗುವುದಿಲ್ಲ. ಸೊ ಟೆಂಪರೇಚರ್ ಇದೆ ಅಂದ್ರೆ ಅರ್ಥ ಏನು? ಸಮ್ ಇನ್ಫೆಕ್ಷನ್ ಇದೆ ಅಂತ ಲೆಕ್ಕ. ಸೊ ಟೆಂಪರೇಚರ್ ಇದ್ದ ತಕ್ಷಣ ನಾವು ಐದರ್ ಬ್ಯಾಕ್ಟೀರಿಯಾ ಆರ್ ವೈರಸ್ ಆರ್ ಈ ಪ್ರೋಟೋಜೋವಾ ನಾನು ಹೇಳಿದೆ ಅಲ್ಲಿ, ಇದು ಎರಡು ಮೂರು ನಮಗೆ ಒಂದು ಸಸ್ಪಿಷಿಯಸ್ ಬರ್ತದೆ. ಆಗ ನಾವು ಮತ್ತೆ ವೈರಸ್ ಇದೆಯಾ, ವೈರಸ್ ಇದ್ರೆ ಇನ್ನೊಂದು ಎನಿಮಲಿ ಬರ್ತದೆ, ಬ್ಯಾಕ್ಟೀರಿಯಾ ಇದೆಯಾ ಇಮಿಡಿಯೇಟ್ ಇನ್ನೊಂದು ಎನಿಮಲಿ ಬರುವುದಿಲ್ಲ, ಪ್ರೋಟೋಜೋವಾ ಇದ್ರೆ ಅದು ಕೂಡ ಇಮ್ಮಿಡಿಯೇಟ್ ಇನ್ನೊಂದು ಎನಿಮಲ್ಲಿ ಬರುವುದಿಲ್ಲ, ಯಾಕಂದರೆ ಟಿಕ್ಸಿಂದ ಟ್ರಾನ್ಸ್ಫರ್ ಆಗಬೇಕು. ಈ ಥರದ ಒಂದು ಐಡಿಯಾದಲ್ಲಿ ನಾವೊಂದು ಅಲ್ಲಿ ಕನ್ಕ್ಲೂಡ್ ಮಾಡ್ತೇವೆ. ಸೊ ಟ್ರೀಟ್ಮೆಂಟ್ ಯೂಶ್ವಲಿ ವೈರಸ್ ಇದ್ದರೆ ಇವತ್ತು ನಾಳೆ ನಾಡಿದ್ರೆ ಮೂರು ದಿನದಲ್ಲಿ ಯೂಶ್ವಲಿ ವೈರಲ್ ಡಿಸೀಸ್ ಒಮ್ಮೆ ಡೌನ್ ಆಗುತ್ತೆ. ಸೊ ನೆಕ್ಸ್ಟ್ ಅದು ಪುನಃ ಕಂಟಿನ್ಯೂ ಆಯ್ತು ಅಂತ ಹೇಳಿದರೆ ಸೊ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಪಿಕಪ್ ಆಗಿದೆ ಅಂತ ಲೆಕ್ಕ. ಆಗ ನಮ್ಗೆ ಇಮಿಡಿಯೇಟ್ ಬ್ಲಡ್ಡಲ್ಲಿ ಕಾಣ್ತದೆ. ಸೊ ಆಗ ನಾವು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಟೆಂಪರೇಚರ್ ಅನ್ನುವಂಥದ್ದು ಹೀಮೋಪ್ರೋಟೋಜೋವನ್ ಆದರೆ ಯೂಶ್ವಲಿ ಬ್ಲಡ್ ಪಿಕ್ಚರ್ ನ್ಯೂಟ್ರೋಫಿಲ್ ಕೌಂಟ್ ಹೈ ಇರುವುದಿಲ್ಲ, ನಾರ್ಮಲ್ಲೇ ಇರ್ತದೆ. ಆದರೆ ಟೆಂಪರೇಚರ್ ಇದೆ, ಹಿಮೋಗ್ಲೋಬಿನ್ ಡೌನ್ ಇತ್ತು ಅಂತ ಹೇಳಿದರೆ ನಾವು ಇಮಿಡಿಯೇಟ್ ಏನು ಮಾಡ್ತೇವೆ, ರಕ್ತವನ್ನು ಆ ಮೂರು ರೋಗಗಳಿಗೆ ಹುಡುಕ್ತೇವೆ. ಸರಿ. ಸೊ ಆಗ ನಮ್ಗೆ ಅದರಲ್ಲಿ ಯಾವುದಾದ್ರು ಒಂದು ಸಿಗ್ತದೆ, ಸಮ್ ಟೈಮ್ ಸಿಕ್ಕದೇನೂ ಇರ್ಬೋದು. ಅದಕ್ಕೆ ಕಾರಣ ಏನಂತ ಹೇಳಿದರೆ ನಮ್ಮ ಪಶುವೈದ್ಯರು ಆಲ್ರೆಡಿ ಮೆಡಿಸಿನ್ ಹಾಕಿರ್ತಾರೆ, ಆವಾಗ ಮಾರನೇ ದಿನ ತೆಗೆದ್ರೆ ಅದು ಕಾಣುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಯೂಶ್ವಲಿ ಪಶುವೈದ್ಯರು ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ, ಈ ತರ ಇದೆ, ಸೊ ಈ ತರ ಇದೆ, ನಾವು ಕಂಟಿನ್ಯೂ ಮಾಡಬಹುದಾ. ಸೊ ಮೇ ಬಿ ನಾನು ಒಂದು 20-23 ವರ್ಷ ಸರ್ವಿಸ್ ಆದ್ರಿಂದ ನಾವು ಅದ್ರ ಡಿಸ್ಕಸ್ ಮಾಡಿ ಒಂದು ಕನ್ಕ್ಲೂಷನ್ ಮಾಡ್ತೇವೆ. ಒಂದು ಬ್ಲಡ್ ಟೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರಿ, ಅದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ನೀವು ಗುರುತಿಸ್ತೀರಿ ಅಂತ ಹೇಳಿದ್ರಿ, ಮತ್ತೆ ಬೇರೆ ಯಾವ ರೀತಿಯ ವಿಷಯಗಳನ್ನೆಲ್ಲ ಅದರಲ್ಲಿ ಅನಲೈಸ್ ಮಾಡ್ತೀರಿ? ಹಿಮೋಗ್ಲೋಬಿನ್ ಹೇಳಿದ್ರಿ, ಮತ್ತೆ ಈಗ ಅವರ ಏನು ಕ್ಯಾಲ್ಸಿಯಂ ಕಂಟೆಂಟು ಇದರ ಬಗ್ಗೆ ಎಲ್ಲ ಮಾತಾಡಿದ್ರಿ, ಬೇರೆ ಏನು ಕಂಟೆಂಟ್? ಈಗ ನೋಡಿ, ಸೀರಮ್ ಬ್ಲಡ್ಡಲ್ಲಿ ಇನ್ನೂ ಎರಡು ರೀತಿಯ ಹೆಲ್ಪ್ ಇದೆ ನಮಗೆ. ಎಕ್ಸಾಂಪಲು ಕೆಲವು ರೋಗಗಳು, ಎಕ್ಸಾಂಪಲ್ ಎಚ್ ಎಸ್ ಗಳಲೆ ರೋಗ ಇತ್ತಂದರೆ ಬ್ಲಡ್ಡಲ್ಲೇ ನಾವು ಸ್ಟೈನ್ ಮಾಡಿದಾಗ ಆರ್ಗ್ಯಾನಿಸಮ್ ಕಾಣ್ತದೆ. ಇನ್ನು ಕೆಲವು ರೋಗಗಳು, ವೈರಸ್ಗಳು ಬ್ಲಡ್ಡಲ್ಲೇ ನಾವು ಅದನ್ನು ತೆಗೆದು ಪಿ ಸಿ ಆರ್ ಮಾಡಿದರೆ ಸಿಗ್ತದೆ ನಮಗೆ. ಇನ್ನು ಸೀರಮಲ್ಲಿ ಸಪೋಸು ಒಂದು ವೇಳೆ ರೋಗ ಬಂದು 6-7 ದಿನದ ನಂತರ ನಾವು ಕಲೆಕ್ಟ್ ಮಾಡಿದರೆ ಅದರಲ್ಲಿ ಆ್ಯಂಟಿಬಾಡಿ, ಅದಕ್ಕೆ ಆ ರೋಗದ ಎಗೇನ್ಸ್ಟ್ ಆಗಿ ಏನು ನಮ್ಮ ದೇಹದಲ್ಲಿ ರಿಯಾಕ್ಷನ್ ಇರುತ್ತೆ ಅದು ನಮಗೆ ಕಾಣ್ತದೆ. ಸೊ ಇದನ್ನು ಕೂಡ ನಾವು ಚೆಕ್ ಮಾಡಲಿಕ್ಕೆ ಆಗ್ತದೆ ಬ್ಲಡ್ಡಿಂದ. ಸೊ ನಾವು ಅದನ್ನು ನಮ್ಮಲ್ಲಿ ಆ ಫೆಸಿಲಿಟಿ ಮಂಗಳೂರಲ್ಲಿಲ್ಲ, ಆ ತಕ್ಷಣ ನಾವು ಅಂಥ ಸಸ್ಪಿಷಿಯಸ್ ಇದ್ದರೆ ನಾವು ಬೆಂಗಳೂರಿಗೆ ಕಳಿಸ್ತೇವೆ. ಸೊ ಬೆಂಗಳೂರಲ್ಲಿ ಅಲ್ಲಿ ಅದನ್ನು ಚೆಕ್ ಮಾಡಿ ಹೇಳ್ತಾರೆ. ಎಕ್ಸಾಂಪಲ್ ಈಗ ಬ್ರುಸೆಲ ಜಾನುವಾರಿಗೆ ಗರ್ಭಪಾತ ಆಗುವಂಥದ್ದು, ಗರ್ಭಪಾತ ಆಗುವಾಗ ಆ ಗರ್ಭಪಾತ ಆದ ದ್ರವ ಇದ್ದರೆ ಅಲ್ಲಿಯೂ ಸಿಗ್ತದೆ ಬ್ಯಾಕ್ಟೀರಿಯಾ, 20 ದಿನ ಬಿಟ್ಟು ರಕ್ತ ಚೆಕ್ ಮಾಡಿದರೆ ಅಲ್ಲಿಯೂ ನಮಗೆ ಅದರ ಅಣು ಸಿಗ್ತದೆ, ಅಂದರೆ ರಕ್ತ ಅದು ರೋಗಾಣು ಸಿಗುವುದಿಲ್ಲ, ರಿಯಾಕ್ಷನ್ ಆಗಿರುವ ಆ್ಯಂಟಿಬಾಡೀಸ್ ಸಿಗ್ತದೆ. ಈ ಟೆಸ್ಟ್ಗಳನ್ನೆಲ್ಲ ಮಾಡಿದ ಮೇಲೆ ನೀವು ಅವರಿಗೆ ರಿಪೋರ್ಟನ್ನು ಹೇಗೆ ಕಳಿಸ್ತೀರಿ, ಮತ್ತು ನೀವು ಅದಕ್ಕೆ ಈ ಥರದ ಔಷಧಿ ಇದೆ ಅಂತ ಹೇಳಿ ಏನಾದರೂ ಅವರಿಗೆ ಹೇಳ್ತೀರಾ ಹೇಗೆ? ಯೂಶ್ವಲಿ ನಾವು ಟೆಸ್ಟ್ ಆದ ತಕ್ಷಣ ರೈತರಿಗೆ ಅವರ ವಾಟ್ಸ್ಆ್ಯಪ್ ನಂಬರ್ ಇದ್ದರೆ ಅವರಿಗೆ ಅಥವಾ ನಮ್ಮ ಪಶುವೈದ್ಯರಿಗೆ ನಾವು ಒಂದು ಕಳಿಸ್ಬಿಡ್ತೇವೆ. ಇನ್ನು ಸಜೆಷನ್ನು, ಯೂಶ್ವಲಿ ರೈತ ತಾನಾಗಿ ಬಂದರೆ ನಾವು ಅವರಿಗೆ ಬರೆದು ಕೊಡ್ತೇವೆ. ಇನ್ನು ಮರಣೋತ್ತರ ಪರೀಕ್ಷೆ ಪೋಸ್ಟ್ ಮಾರ್ಟಮಿಗೆ ಕೆಲವು ಎನಿಮಲ್ ತರ್ತಾರೆ, ಆಗಲೂ ಕೂಡ ನಾವು ಸಜೆಷನ್ ಬರೆದು ಕೊಡ್ತೇವೆ. ಅವರು ನೇರವಾಗಿ ನಿಮ್ಮಲ್ಲಿಗೆ ಬಂದರೆ, ಈಗ ಡಾಕ್ಟರ್ ಮೂಲಕ ಹೋಗದೆ ನೇರವಾಗಿ ಬಂದರೆ? ನೇರವಾಗಿ ಬಂದರೂ ಕೂಡ ನಾವು ಯೂಶ್ವಲಿ ನಾವೇನು ಮಾಡ್ತೇವೆ ಅಂದರೆ ಪೋಸ್ಟ್ ಮಾರ್ಟಮ್ ಆದರೆ ಅವರಿಗೆ ಸಜೆಷನ್ ಬರೆದು ಕೊಡ್ತೇವೆ. ಯಾರು ಪಶುವೈದ್ಯರು ನಿಯರ್ ಇದ್ದಾರೆ ಅವರ, ಹೆಚ್ಚಾಗಿ ನಮ್ಮದು ಪಶುವೈದ್ಯರ ಸಂಖ್ಯೆ ಕಡಿಮೆ ಇರುವುದರಿಂದ ಅವರನ್ನೆಲ್ಲ ಫೋನ್ ನಂಬರ್ ಇರ್ತದೆ. ರಿಯಲಿ ಅದು ಅವನಿಗೆ ಟ್ರಬಲ್ ಮಾಡ್ತದೆ, ಸೀರಿಯಸ್ ಇಶ್ಯೂ ಆದರೆ ನಾವು ಅಲ್ಲಿನ ಪಶುವೈದ್ಯರಿಗೆ ಫೋನ್ ಮಾಡಿ ಹೇಳ್ತೇವೆ ಇಂಥದ್ದು ಬಂದಿದ್ದಾನೆ, ಇಂಥ ಸಸ್ಪೆಕ್ಟ್ ಮಾಡ್ಬೋದು, ಸೊ ನೀವು ಅದರ ಅಕಾರ್ಡಿಂಗ್ಡಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರಿಗೆ ಹೊಸ ಹೊಸ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಹೌದೌದು. ಏನು ಅವರ ಒಂದು ಫುಡ್ ಸಿಸ್ಟಮ್ನಿಂದಾಗಿ ಮತ್ತು ತುಂಬ ಕಾಯಿಲೆಗಳು ಬಹಳ ವೇಗವಾಗಿ ಮತ್ತು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಹೇಳಿದರೆ ಬಿ ಪಿ, ಬ್ಲಡ್ ಪ್ರೆಷರ್ ಮತ್ತು ಶುಗರ್ ಅಂತ ನಾವೇನು ಕರಿತೇವೆ ಅದು. ಇದು ಪ್ರಾಣಿಗಳಲ್ಲೂ ಇರ್ತವೆ ಹೇಗೆ? ಯೂಶ್ವಲಿ ಈಗ ನಾವು ವೈಲ್ಡ್ ಆ್ಯನಿಮಲ್ಗಳಲ್ಲಿ ಅದನ್ನು ಡೊಮೆಸ್ಟಿಕೇಷನ್ ಮಾಡದೇ ಇರೋದ್ರಿಂದ ಅಂಥ ಕಾಯಿಲೆಗಳು ಇದೆ ಇಲ್ಲವೋ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ತಿಳಿದು ಬರೋದಿಲ್ಲ. ಆದರೆ ಡೊಮೆಸ್ಟಿಕೇಷನ್ ನಾವು ಮಾಡ್ಕೊಂಡಿರೋದು, ಎಕ್ಸಾಂಪಲ್ ನಾಯಿ ಇರ್ಬೋದು, ಜಾನುವಾರು ಇರ್ಬೋದು, ಇದರಲ್ಲಿ ಎಲ್ಲವುಗಳಲ್ಲಿ ಅಂದರೆ ಇದೇನಾಗುತ್ತೆ, ಯೂಶ್ವಲಿ ಆಹಾರಕ್ಕಾಗಿ ಹೋರಾಟ ಮಾಡದೇ ಇರೋ ಪ್ರಾಣಿಗಳು ಡೊಮೆಸ್ಟಿಕೇಷನ್ ಅಂದರೆ ಅವು ಕೂತಲ್ಲಿಗೂ ಸಹ ಫುಡ್ ಸಿಗ್ಬೋದು ಅವು. ಹೌದು, ನಾವು ಕೊಡ್ತೇವೆ. ಅದೇ ಅಂಥ ಪ್ರಾಣಿಗಳಲ್ಲಿ ಈ ಶುಗರು ನಮಗೆ ಕಾಮನ್ ಆಗಿ ಸಿಗ್ತದೆ. ಯಾಕಂದರೆ ನಮ್ಮ ಲ್ಯಾಬ್ಗಳಲ್ಲಿಯೂ ನಾವು ಚೆಕ್ ಮಾಡಿದ್ದೇವೆ, ಈವನ್ ಅದರ್ ಲ್ಯಾಬ್ಗಳಲ್ಲೂ ರೆಗ್ಯುಲರ್ ಆಗಿ ಒಂದು ವೇಳೆ ಒಂದು ನಾಯಿ ತುಂಬ ನೀರು ಕುಡಿತಾ ಇದೆ, ಮೂತ್ರ ಮಾಡ್ತಾ ಇರುತ್ತೆ, ಅಥವಾ ಯಾವುದೋ ಊಂಡ್ ಹೀಲ್ ಆಗುವುದಿಲ್ಲ, ಇಂಥ ಸಂದರ್ಭದಲ್ಲಿ ಸಸ್ಪಿಷಿಯಸ್ ಆಗಿ ನಾವು ಚೆಕ್ ಮಾಡಿದಾಗ ಗ್ಲುಕೋಸ್ ಹೈ ಇರುವುದು ಕಂಡು ಬಂದಿದೆ ಅಂತ ಹೇಳಿದ್ರೆ ಒಂದು ಮಟ್ಟಿಗೆ ಇದೀಗ ಮನುಷ್ಯರಿಂದ ಪ್ರಾಣಿಗಳಿಗೂ ಹೋದ ಹಾಗೆ ತಿಳ್ಕೊಳ್ಳೋದು ನಮ್ಮ ಈಗಿನ ಫುಡ್ ಸಿಸ್ಟಮ್ ನಿಂದ. ಅದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೇವೆ. ಅದು ಪ್ರಾಣಿಗಳಲ್ಲೂ ಈಗ ಸ್ಟಾರ್ಟ್ ಆಗಿದೆ ನೋಡಿ. ಇವನು ಸೈಕಾಲಜಿಕಲ್ ಇಶ್ಯೂಸು ಕೂಡ ನಾಯಿ ಬೆಕ್ಕುಗಳಲ್ಲಿ ಕಾಮನ್ ಆಗಿ ಕಂಡು ಬರ್ತದೆ. ಹಾ, ಸೈಕಾಲಜಿಕಲ್ ಅಂದರೆ ಈಗ ನೋಡಿ, ಓನರ್ ಒಬ್ಬ ಸಡನ್ ಎಕ್ಸ್ಪೈರ್ ಆದ, ಅದು ಫುಡ್ ಬಿಡ್ತದೆ. ಸಿ ದಟ್ ಈಸ್ ಸೈಕಾಲಜಿಕಲ್. ಈವನ್ನು ಮನೆಯಲ್ಲಿ ಯಾರೋ ಅವರನ್ನು ರೆಗ್ಯುಲರ್ ಆಗಿ ಪ್ರೀತಿ ಮಾಡುವವರು ಆ ದಿನ ಇಲ್ಲ, ಅವರು ಫಾರಿನ್ಗೆ ಹೋದರು, ಊಟ ಬಿಡ್ತದೆ. ಸೊ ಇಂಥ ಸೈಕಾಲಜಿಕಲ್, ಆಮೇಲೆ ಈಗ ಎಕ್ಸಾಂಪಲ್ ಬ್ರೀಡಿಂಗ್ ಸೀಸನ್ ಬಂತು. ಈಗ ಸಣ್ಣ ಒಂದು ಎಕ್ಸಾಂಪಲ್ ಅಂದರೆ, ನಿಮಗೆ ಬೆಕ್ಕುಗಳಲ್ಲಿ ಗಂಡು ಬೆಕ್ಕು ಸಾಕ್ತೀರಿ, ಅದಕ್ಕೊಂದು ಬ್ರೀಡಿಂಗ್ ಒಂದು ಸೀಸನ್ ಇರ್ತದೆ. ಆ ಸೀಸನಲ್ಲಿ ಅದು ನಾಪತ್ತೆ ಆಗ್ತದೆ, ಒಂದು ಸ್ವಲ್ಪ ದಿನ ಬಂದು ಬಿಟ್ಟು ಬರ್ತದೆ. ಅವರಿಗೆ ಅದು ಓನರಿಗೆ ಆ್ಯಕ್ಚುಲಿ ಗೊತ್ತಿರುವುದೇ ಇಲ್ಲ. ಅವ್ರೇನು ಮಾಡ್ತಾರೆ, ಸರ್ ಹೋಗಿದೆ, ಇಂಜುರಿ ಆಗಿದೆ, ಬಂದಿದೆ ಅಂತಾರೆ. ಆಮೇಲೆ ಇನ್ನೊಂದು, ಗಂಡು ಬೆಕ್ಕುಗಳು ಮನೆಯಲ್ಲಿ ಅಲ್ಲಲ್ಲಿ ಮೂತ್ರ ಮಾಡ್ತದೆ. ಯಾಕಂದರೆ ಅವುಗಳ ನೇಚರ್ ಅದು ಏನು, ಇಟ್ ಈಸ್ ಸೆಂಟ್ ಮಾರ್ಕಿಂಗ್ ಅಂತ ಹೇಳ್ತೇನೆ, ಬೇರೆ ಬೆಕ್ಕು ಗಂಡು ಬರಬಾರ್ದು ಅಂತ. ಅದು ಅವರಿಗೆ ಗೊತ್ತಿರುವುದಿಲ್ಲ ಮನೆಯಲ್ಲಿ. ಅವರು ಸರ್ ಇದು ಹಿಂಗೆ ಮೂತ್ರ ಮಾಡ್ತದೆ ಅಲ್ಲಲ್ಲಿ ಅಂತ, ಆ್ಯಕ್ಚುಯಲ್ ಫ್ಯಾಕ್ಟ್ ಬೇರೆ ಇರ್ತದೆ. ಸೊ ಅದನ್ನು ನಾವು ಅವರಿಗೆ ಗೊತ್ತಿಲ್ಲದಿದ್ದಾಗ ಹೆಚ್ಚಾಗಿ ಪಶು ವೈದ್ಯರಾದ ನಾವು ಅವರಿಗೆ ತಿಳಿ ಹೇಳಿ ಅದಕ್ಕೆ ಬೇಕಾದ ಸೊಲ್ಯೂಷನ್ ಮಾಡ್ತೇವೆ. ಇದರ ಜೊತೆ ನಿಮ್ಮ ಇನ್ನೊಂದು ಕೆಲಸ ಹೇಳಿದ್ರೆ ಪೋಸ್ಟ್ ಮಾರ್ಟಮ್. ಹೌದು, ಸಾಮಾನ್ಯವಾಗಿ ಮನುಷ್ಯರ ಪೋಸ್ಟ್ ಮಾರ್ಟಮ್ ಬಗ್ಗೆ ಕೇಳಿದ್ದೇವೆ, ಪ್ರಾಣಿಗಳ ಪೋಸ್ಟ್ ಮಾರ್ಟಮ್ ಅನ್ನು ಯಾಕೆ ಮಾಡುತ್ತಾರೆ? ಯೂಶ್ವಲಿ ಪೋಸ್ಟ್ ಮಾರ್ಟಮ್ ಅನ್ನುವಂಥದ್ದು ಪ್ರಾಣಿಗಳಿಗಿರ್ಬೋದು ಮನುಷ್ಯರಿಗಿರ್ಬೋದು, ಅದು ಸತ್ತ ಕಾರಣ ಏನಂತ ತಿಳ್ಕೊಳ್ಳಿಕ್ಕೆ ಮಾಡುವಂಥದ್ದು, ಮರಣೋತ್ತರ ಪರೀಕ್ಷೆ ಅಂತ ಹೇಳ್ತೇವೆ ನಾವು. ಸೊ ಇದನ್ನು ಜಾನುವಾರುಗಳಲ್ಲಿ ನಾವು ಹೆಚ್ಚಾಗಿ ಒಂದು ಇನ್ಶೂರೆನ್ಸಿಗಾಗಿ ಮಾಡ್ತೇವೆ. ಯಾಕಂದರೆ ಇನ್ಶೂರೆನ್ಸಲ್ಲಿ ಅವನು ಡೆತ್ ಕಾರಣ ಬರೀಬೇಕು, ನಾವು ಅವನಿಗೆ ಕ್ಲೈಮ್ ಆಗಬೇಕಂದ್ರೆ ಆಗ ನಾವು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು. ಇದು ರೆಗ್ಯುಲರ್ ಆಗಿ ಪಶುವೈದ್ಯರು ಮಾಡುವಂಥದ್ದು. ಇನ್ನು ನಮ್ಮ ಲ್ಯಾಬಲ್ಲಿ ನಾವು ಮಾಡುವ ಉದ್ದೇಶ ಅದಲ್ಲ, ನಾವು ಸಾವಿಗೆ ಏನು ಕಾರಣ ಅಂತ ಆ ಕಾರಣವನ್ನು ನಾವು ಅನಲೈಸ್ ಮಾಡಿ ಬೇರೆಯವುಗಳಿಗೆ ಅದು ಹಬ್ಬದಿದ್ದಾಗೆ ಅಥವಾ ಅದಕ್ಕೆ ಉಪಕಾರ ಆಗುವ ಹಾಗೆ ನಾವು ಆ ಮಾಹಿತಿಯನ್ನು ಪಶುವೈದ್ಯರ ಹತ್ರ ಹಂಚಿಕೊಳ್ತೇವೆ. ಯೂಶ್ವಲಿ ಡಿಸೀಸ್ ಇನ್ವೆಸ್ಟಿಗೇಷನಿಗಂತ ನಾವು ಹೋದಾಗ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅಲ್ಲಿ ಖಾಲಿ ಪೋಸ್ಟ್ ಮಾರ್ಟಮ್ ಮಾಡಿ ಒಂದು ಸಜೆಷನ್ ಕೊಡೋದು ಮಾತ್ರ ಅಲ್ಲ, ಅಲ್ಲಿಂದ ಸ್ಯಾಂಪಲ್ಗಳನ್ನು ನಾವು ತಗೊಂಡು ನಾವು ನಮ್ಮಲ್ಲಿ ಆಗುವುದನ್ನು ಮಾಡ್ತೇವೆ, ಪ್ಲಸ್ ಕೆಲವೊಂದು ಬ್ಯಾಂಗ್ಳೂರಿಗೆ ಕಳಿಸಿ ನಾವು ಕನ್ಫರ್ಮ್ ಮಾಡಿ ಅವರಿಗೆ ಅದರ ರಿಪೋರ್ಟ್ ಕೊಡ್ತೇವೆ. ಇದು ಜಾನುವಾರುಗಳಲ್ಲಿರ್ಬೋದು, ಆಡು ಕುರಿ ಹಂದಿ ಇಂಥದ್ದು ರೋಗಗಳು ಬಂದಾಗ ನಮಗೆ ಪೋಸ್ಟ್ ಮಾರ್ಟಮ್ ಆಗ್ತದೆ. ಇನ್ನು ಕೆಲವು ಟೈಮ್ ಏನಾಗುತ್ತೆ, ರೈತರೇ ಚಿಕ್ಕ ಪ್ರಾಣಿಗಳನ್ನು, ಎಕ್ಸಾಂಪಲ್ ಕೋಳಿಗಳನ್ನು ಸಾಕಷ್ಟು ನಮ್ಮಲ್ಲಿ ತರ್ತಾರೆ. ಆಮೇಲೆ ಆಡಿನ ಮರಿಗಳು ಅಥವಾ ಆಡು ಹಂದಿ ಮರಿಗಳು, ಕೋಳಿ ಹೆಚ್ಚಾಗಿ ಊರಿನ ಕೋಳಿ ಎಲ್ಲವನ್ನೂ ತರ್ತಾರೆ. ಇದನ್ನು ಅವರು ತರುವಂಥದ್ದು, ಅವರಲ್ಲಿ ಮನೆಯಲ್ಲಿಗೆ ಒಂದು 25 ಕೋಳಿ ಇದೆ, 4 ಕೋಳಿ ಸತ್ತಿದೆ, ಕೂಡಲೇ ನಮ್ಮಲ್ಲಿ ಬರ್ತಾರೆ. ಆದಾಗ ಇನ್ನೂ ಉಳಿದ ಕೋಳಿಯನ್ನು ನಾವು ಬದುಕಿಸ್ಲಿಕ್ಕಾಗ್ತದೆ. ಯಾಕಂದರೆ ಅಲ್ಲಿ ನಾವು ರೋಗ ಏನಂತ ನಿಖರವಾಗಿ ಸಾಧಾರಣ ಒಂದು 75-90% ನಾವು ಖಾಲಿ ಪೋಸ್ಟ್ ಮಾರ್ಟಮಿಂದ ನಿಖರವಾಗಿ ಹೇಳಲಿಕ್ಕಾಗ್ತದೆ. ಇದು ರೋಗವನ್ನು ಕಂಡುಹಿಡಿದು ಅದಕ್ಕೆ ಸಜೆಷನ್ ಕೊಡಲಿಕ್ಕೆ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು. ಇನ್ನು ಕೆಲವು ಲೀಗಲ್, ಈಗ ಎಕ್ಸಾಂಪಲ್ ನಾಯಿ ಪಕ್ಕದ ಮನೆಯವನ ನಾಯಿಗೆ ವಿಷ ಹಾಕಿದ್ದಾರೆ, ಪೊಲೀಸ್ ಕೇಸ್ ಆಗುತ್ತೆ, ಆಗ ನಾವು ಅದನ್ನು ಓಪನ್ ಮಾಡಿ ಒಂದು ಸಸ್ಪೆಕ್ಟ್ ಮಾಡಬೇಕಾಗತ್ತೆ, ಪ್ಲಸ್ ಸ್ಯಾಂಪಲನ್ನು ನಾವು FSL ಲ್ಯಾಬ್ಗಳಿಗೆ ಪೊಲೀಸ್ ಥ್ರೂ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ಅದು ಕೂಡ ನಮ್ಮ ಕೆಲಸವೇ. ಇನ್ನು ಈಗ ಮಂಕಿ ಫೀವರಲ್ಲಿ ನಿಮಗೆ ಅದರಲ್ಲಿ ಮಂಕಿ ಫೀವರ್ ಇದೆಯಾ ನೋಡಲಿಕ್ಕೆ ಮಂಕಿಯನ್ನು ಓಪನ್ ಮಾಡಿ ಸ್ಯಾಂಪಲ್ ಕಲೆಕ್ಟ್ ಮಾಡೋ ಕೆಲಸ ಪಶುವೈದ್ಯರದ್ದೆ. ಅದು ಕೂಡ ನಾವೇ ಮಾಡಿ ಅವ್ರಿಗೆ ಕೊಡಬೇಕು. ಹೆಲ್ತಿನವ್ರ ಹತ್ರ ಅದು ಇರುವುದು ಡಯಾಗ್ನೋಸ್ಟಿಕ್ ಲ್ಯಾಬೊರೇಟ್ರಿ, ಬಟ್ ಅದನ್ನು ಓಪನ್ ಮಾಡಿ ಕೊಡೋದು ನಾವೇ ಅವರಿಗೆ ಸ್ಯಾಂಪಲ್ ಹ್ಯಾಂಡ್ ಓವರ್ ಮಾಡ್ತೇವೆ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅಲ್ಲಿ ಯಾವುದೇ ಪ್ರಾಣಿ ಸತ್ತಾಗ ಅವರ ಒಂದು ಶೆಡ್ಯೂಲ್ ರೂಲ್ಸ್ ಪ್ರಕಾರ ಪಶುವೈದ್ಯರು ಅದನ್ನು ಮರಣೋತ್ತರ ಪರೀಕ್ಷೆ ಮಾಡಿಯೇ ಅವರು ಡಿಸ್ಪೋಸ್ ಮಾಡಬೇಕು ಅವರ SOP ಪ್ರಕಾರ. ಸೊ ಅದು ಕೂಡ ನಮ್ಮಲ್ಲಿ ರೆಗ್ಯುಲರ್ ಆಗಿ ಲ್ಯಾಬ್ಗಳಿಗೆ, ಯೂಶ್ವಲಿ ನವಿಲು ಸಣ್ಣ ಪ್ರಾಣಿಗಳನ್ನೆಲ್ಲ ಇಲ್ಲಿ ತರ್ತಾರೆ, ನವಿಲಾಗಿರ್ಬೋದು ಅಥವಾ ಮುಳ್ಳು ಹಂದ ಆಗಿರ್ಬೋದು, ಕಾಡು ಬೆಕ್ಕಾಗಿರ್ಬೋದು, ಮಂಗ. ಸೊ ಇಂಥ ಸುಮಾರು ಪ್ರಾಣಿಗಳನ್ನು ತರ್ತಾರೆ, ನಾವು ಅದನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿ ಹೆಚ್ಚಾಗಿ ಏನು ಇಂಜುರಿ ಆದರೆ ಇಂಜುರಿ ಎಲ್ಲಿದೆ ಅದನ್ನೆಲ್ಲ ನೋಟ್ ಮಾಡಿ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ರೀತಿಯ ಒಂದು ಮನುಷ್ಯರಲ್ಲಿ ಮಾಡುವ ತರದ ಸೇಮ್ ಕಾರಣ ಸೇಮ್. ಅದರ ಜೊತೆಗೆ ನೀವು ಮೊದಲಿಗೆ ಮಾತಾಡ್ತಾ ಹೇಳಿದ್ರಿ ಲಸಿಕೆಯನ್ನ ಕೂಡ ಕೊಡುವಂತಹ ಜವಾಬ್ದಾರಿ. ಹೌದು ಹೌದು. ಲಸಿಕೆಯನ್ನ ಹೇಗೆ ಅದು ಕೊಡುವ ಜವಾಬ್ದಾರಿ? ಯೂಶುವಲಿ ನಾನೀಗ ಹೇಳಿದೆ, ಇದು ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಬೆಂಗಳೂರು, ಇದರ ಅಂಗ ಸಂಸ್ಥೆ ಅಂತ. ಅಲ್ಲಿ ವ್ಯಾಕ್ಸಿನ್ ಪ್ರೊಡಕ್ಷನ್ ಯೂನಿಟ್ ಅಂದ್ರೆ ಲಸಿಕೆ ತಯಾರು ಮಾಡುವ ಫೆಸಿಲಿಟಿ ಉಂಟು. ಎಲ್ಲ ಲಸಿಕೆಗಳಲ್ಲ, ಎಕ್ಸಾಂಪಲ್ ಎಂಟ್ರೋಟಾಕ್ಸಿಮಿ ಅಂತ ಶೀಪ್ ಅಂಡ್ ಗೋಟಿಗೆ, ಆಮೇಲೆ ಪಿ ಪಿ ಆರ್ ಅಂತ ಶೀಪ್ ಅಂಡ್ ಗೋಟಿಗೆ, ಆಮೇಲೆ ಎಚ್ ಎಸ್ ಗಳಲೆ ರೋಗ ಜಾನುವಾರುಗಳಿಗೆ, ಬಿ ಕ್ಯೂ ಅಂತ ಅದು ಜಾನುವಾರುಗಳಿಗೆ, ಕೋಳಿಗಳಿಗೆ ಲಸೋಟ ಅಥವಾ ಕೊಕ್ಕರೆ ರೋಗ, ಈ ಥರದ ಒಂದು 6-7 ಕಾಯಿಲೆಗೆ, ಹಂದಿಗಳಿಗೆ ಕ್ಲಾಸಿಕಲ್ ಸ್ವೈನ್ ಫೀವರ್ ಹಂದಿ ಜ್ವರ ಅಂತ ಹೇಳ್ತೇವೆ, ಇದು ಇದಿಷ್ಟು ರೋಗಗಳಿಗೆ ಅಲ್ಲಿ ಲಸಿಕೆ ಉತ್ಪಾದನೆ ಆಗುತ್ತೆ. ಆ ಲಸಿಕೆಯನ್ನು ಆ್ಯಕ್ಚುಲಿ ಸರ್ಕಾರಕ್ಕೆ ಅವರೇ ಮಾರ್ತಾರೆ ಅವರ ಒಂದು ಕಾಸ್ಟ್ ಪ್ರೈಸಲ್ಲಿ. ಅದನ್ನು ಸರ್ಕಾರ ಅಂತ ಹೇಳಿದರೆ ನಮ್ಮ ಇಲಾಖೆ, ಇಲಾಖೆಯ ಅವರು ರೈತರಿಗೆ ಅದನ್ನು ಉಚಿತವಾಗಿ ವ್ಯಾಕ್ಸಿನೇಷನ್ ಮಾಡ್ತಾರೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಬೆಂಗಳೂರಿಂದ ನೇರವಾಗಿ ನಮ್ಮ 2 ಜಿಲ್ಲೆಗೆ ಸಂಬಂಧಪಟ್ಟ ಲಸಿಕೆ ನಮ್ಮ ಈ ರೀಜನಲ್ ಲ್ಯಾಬಿಗೆ ಬರ್ತದೆ. ನಾವು ಅದನ್ನು ಇಲಾಖೆಗೆ ಅವರ ತಾಲೂಕು ವಯಸ್ಸು ಅಥವಾ ಅವರಿಗೆ ಅವರ ಪಾಪ್ಯುಲೇಷನ್ ವಯಸ್ಸು ಏನಿದೆ ಅದನ್ನು ನಾವು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಡಿಸ್ಟ್ರಿಬ್ಯೂಟ್ ಮಾಡೋದು ಮಾತ್ರ ಅಲ್ಲ, ಈಗಿನ ಹೊಸ ಸಿಸ್ಟಮ್ ಏನಂದರೆ ಪ್ರತಿ ಲಸಿಕೆ ಕೊಟ್ಟು ಅದು ವರ್ಕ್ ಆಗಿದೆ ಇಲ್ಲವೋ ನೋಡುವಂಥ ಕೆಲಸವೂ ಇದೆ. ಅದನ್ನು ನಾವು 28 ದಿನ ಆದಮೇಲೆ ಅದು ಆ್ಯಸ್ ಪರ್ ಒಂದು ಅವರ ಲಾಟ್ರಿ ಸಿಸ್ಟಮಲ್ಲಿ ಯಾವ ವಿಲೇಜ್ ಬರ್ತದೆ ಆ ವಿಲೇಜ್ ಇದ್ದು ಅವರ ಪ್ಲ್ಯಾನಿಂಗ್ ಪ್ರಕಾರ 10 ಎನಿಮಲ್ಲೋ 13 ಎನಿಮಲ್ಲೋ ಅದು ಸ್ಯಾಂಪ್ಲಿಂಗ್ ಮೆಥಡ್ ಅಂತಿದೆ, ಅದರ ಪ್ರಕಾರ ಅಲ್ಲಿಂದ ಸೀರಮ್ ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡಿ ವಾಪಸ್ ಅದನ್ನು ಬ್ಯಾಂಗ್ಳೂರು ಅಥವಾ ನಿವೇದಿ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಮಾಡಿದರೆ ಆ ವ್ಯಾಕ್ಸಿನ್ಗೆ ನಾವು ನಿವೇದಿ ಕಳಿಸ್ಬೇಕು, ಸ್ಟೇಟ್ ಗೌರ್ಮೆಂಟ್ ಸ್ಪಾನ್ಸರ್ ಮಾಡಿದರೆ ನಾವು ಪುನಃ IHNDB ಕಳಿಸ್ಬೇಕು, ಅವರು ಅದನ್ನು ಪೋಸ್ಟ್ ವ್ಯಾಕ್ಸಿನ್ ಟೈಟರ್ ಅದು ವ್ಯಾಕ್ಸಿನ್ ಆಗಿದೆ ಅಂತ ನೋಡಿ ಅದನ್ನು ನಮಗೆ ಕಳಿಸ್ಕೊಡ್ತಾರೆ ಪುನಃ, ಅಂದರೆ ಅದು ವ್ಯಾಕ್ಸಿನೇಷನ್ ವರ್ಕ್ ಆಗಿದೆ ಇಲ್ವಾ ಅಂತ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಮುಖ್ಯವಾಗಿ ಇದರಲ್ಲಿ ಲಸಿಕೆಯ ಬಗ್ಗೆ ಹೇಳುದಿದ್ರೆ ನೀವು ಲಸಿಕೆಯನ್ನು ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಹೇಳಿದ್ರಿ, ಇದರಲ್ಲಿ ದುಡ್ಡು ಕೊಟ್ಟು ತಗೊಳ್ಳುವಂಥ ಲಸಿಕೆ ಇದೆಯೋ ಹೇಗೆ? ಅಲ್ಲ, ಇದರಲ್ಲಿ ಏನಂದರೆ ಹೆಚ್ಚಿನ ಲಸಿಕೆ 99% ಲಸಿಕೆ ಉಚಿತವಾಗಿದೆ. ಈಗ ಒಂದು 2 ಲಸಿಕೆ ಈಗ ನಾವು ಹಣ ರೈತರಿಂದ ಕಲೆಕ್ಟ್ ಮಾಡುವಂಥದ್ದು, ಅದು ಕೂಡ ಸಬ್ಸಿಡೈಸ್ಡ್. ಒಂದು ಆ್ಯಂಟಿ ರೇಬಿಸ್, ರೇಬಿಸ್ ವ್ಯಾಕ್ಸಿನ್ ಅನ್ನುವಂಥದ್ದು, ಕಾಲಿ ನಿಮಗೆ ಒಂದು ಡೋಸಿಗೆ 15-20 ರೂಪಾಯಿ, ಅಂದರೆ ನೀವು 5 ml ಅಂದರೆ 5 ಡೋಸಿನ ಫುಲ್ ವಾಯಲ್ ತೊಗೊಂಡ್ರೆ ಅರೌಂಡ್ 15 ರೂಪಾಯಿ ಚಿಲ್ಲರೆ ಬೀಳ್ತದೆ, ಇನ್ನೊಂದು ಒಂದು ಸಿಂಗಲ್ ವಾಯಲ್ ತೊಗೊಂಡ್ರೆ 20-25 ರೂಪಾಯಿ ಬೀಳ್ತದೆ ಅಷ್ಟೇ, ಅದು ಮಾರ್ಕೆಟಲ್ಲಿ ಬೇರೆ ವ್ಯಾಕ್ಸಿನ್ ಕಾಸ್ಟ್ ಜಾಸ್ತಿ ಇರ್ತದೆ. ಇನ್ನೊಂದು ಹಂದಿಗಳಲ್ಲಿ ಕ್ಲಾಸಿಕಲ್ ಸ್ವೈನ್ ಫೀವರ್, ಇದು 10.5 ರೂಪಾಯಿ ಬೀಳ್ತದೆ ಒಂದು ಡೋಸಿಗೆ. ಇದನ್ನು ನಾವು ರೈತರಿಂದ ಹಣ ಕಲೆಕ್ಟ್ ಮಾಡಿಯೇ ನಾವು ರೈತರಿಗೆ ಕೊಡ್ತೇವೆ. ಅದಕ್ಕೆ ನಾವು ಪಶುವೈದ್ಯರಿಂದ ಅವ್ರ ಹತ್ರ ಇಷ್ಟು ಪ್ರಿಸ್ಕ್ರಿಪ್ಷನ್ ಬೇಕು ರೈತರಿಗೆ ಅಂದರೆ ಹಾಗೆ ನಾವು ಕೊಡೋದಿಲ್ಲ, ಅದು ಅಲ್ಲಿನ ಪಶುವೈದ್ಯರೊಂದು ಇವರಿಗೆ ಇಷ್ಟು ಲಸಿಕೆ ಬೇಕು ಅಂತ ಬರೆದು ಕೊಡ್ತಾರೆ, ಅದರ ಬೇಸಿಸ್ ಮೇಲೆ ನಾವು ಅವರಿಗೆ ಕೊಡ್ತೇವೆ. ಯಾಕಂದರೆ ಇದು ಸಬ್ಸಿಡೈಸ್ ಆದ್ದರಿಂದ ಸುಮ್ಮನೆ ನಾವು ರೈತರಿಗೆ ಕೊಡೋದಿಲ್ಲ, ಇನ್ನು ಎಲ್ಲವೂ ಕೂಡ ಉಚಿತವಾಗಿ ಬರ್ತದೆ. ಆದರೆ ಈ ವರ್ಷದಿಂದನೇ ಈವನ್ ಕ್ಲಾಸಿಕಲ್ ಸ್ವೈನ್ ಫೀವರ್ ಅನ್ನುವಂಥದ್ದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಅದಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಈಗ ನಾನು ಒಂದು 2 ತಾಲೂಕಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ, ಸೊ ಎಷ್ಟು ಹಂದಿಗಳ ಪಾಪ್ಯುಲೇಷನ್ ಇದೆ ಅಷ್ಟು ಲಸಿಕೆ ಈಗ ನಮಗೆ ರೀಚ್ ಆಗಿದೆ. ಸೊ ಮುಂದಿನ 1 ಏಪ್ರಿಲ್ ತಿಂಗಳಲ್ಲಿ ನಾವು ಹಂದಿಗಳಿಗೆ ಅದನ್ನು ಕೊಡ್ತಾರೆ. ಈವನ್ ರೇಬಿಸು ಕೂಡ ಆಲ್ರೆಡಿ ಕಳೆದ 2 ವರ್ಷದಿಂದ ರೇಬಿಸ್ 0 ಪ್ರೋಗ್ರಾಮ್, ಅಂದರೆ 2030 ಆಗುವಾಗ ಈ ರೇಬಿಸ್ ಅನ್ನುವಂಥದ್ದು ನಾಯಿಗಳಿಂದ ಬರಬಾರ್ದು, ಇದು ಕೇಂದ್ರ ಸರ್ಕಾರದ ಒಂದು ಚಿಂತನೆ, ಅದು ರೇಬಿಸ್ 0 ಪ್ರೋಗ್ರಾಮ್ ಅಂತ. ಅದು ಈಗ 2 ವರ್ಷದಿಂದ ಅದು ಟೇಕ್ ಆಫ್ ಆಗಿದೆ, ಬಹುಶಃ ಬರುವ ವರ್ಷದಿಂದ ರೇಬಿಸ್ ಲಸಿಕೆ ಕೂಡ ಆಲ್ಮೋಸ್ಟ್ ಉಚಿತ ಬರ್ತದೆ. ಮುಂದಿನ ಒಂದು 2-3 ವರ್ಷ ಆಗುವಾಗ ಉಚಿತ ಬರ್ತದೆ. ಅದು ಮಾತ್ರ ಅಲ್ಲ, 100 ಎನಿಮಲ್ಗೆ ಕೊಡುವ ಸಿಸ್ಟಮ್ ಬರ್ತದೆ ನಾಯಿಗಳಿಗೆ. ಸರಿ, ಒಳ್ಳೆಯದು ಡಾಕ್ಟರ್ ವಸಂತ ಕುಮಾರ್ ಶೆಟ್ಟಿ ಅವರೇ. ಮುಖ್ಯವಾಗಿ ಪಶುರೋಗ ತಪಾಸಣಾ ಮತ್ತು ಮಾಹಿತಿ ಕೇಂದ್ರ ಏನಿದೆ ಇದರ ಒಟ್ಟು ಮಾಹಿತಿಯನ್ನು, ಜೊತೆಗೆ ಇದು ಮಾಡ್ತಾ ಇರುವ ಬೇರೆ ಬೇರೆ ಕಾರ್ಯಗಳನ್ನು ನೀವು ಹೇಳಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಂಗಳೂರಿನ ಪಶುರೋಗ ತಪಾಸಣೆ ಮತ್ತು ಮಾಹಿತಿ ಕೇಂದ್ರದ ಪ್ರಾದೇಶಿಕ ಸಂಶೋಧನಾ ಅಧಿಕಾರಿ ಡಾಕ್ಟರ್ ಕೆ ವಸಂತ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲಾ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲಾ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲಾ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಆಯುಷ್ ಇಲಾಖೆಯ ಆಶ್ರಯದಲ್ಲಿ ಯೋಗ ಫಾರ್ ವಸುಧೈವ ಕುಟುಂಬಕಂ ಎಂಬ ಘೋಷವಾಕ್ಯದೊಂದಿಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ಮಂಗಳೂರು ಪುರಭವನದಲ್ಲಿ ಆ ದಿನ ಬೆಳಿಗ್ಗೆ 8 ನಡೆಯಲಿದೆ. ಯೋಗ ದಿನಾಚರಣೆಯನ್ನು ಪ್ರತಿ ಮನೆಯಲ್ಲೂ ಆಚರಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲು ಆಯುಷ್ ಇಲಾಖೆ ವಿನಂತಿಸಿದೆ. ಭಕ್ತಿಗೀತೆಗಳು. ಮೊದಲಿಗೆ ಗುಣನಿಧಿ ವಿಠಲರ ರಚನೆ, ಹಾಡಿದ್ದಾರೆ ಪಂಡಿತ್ ಉಪೇಂದ್ರ ಭಟ್. ಕರೆದರೆ ಓ ಎನ್ನಬಾರದೆ. ಓಂಕಾರ ಪ್ರತಿಪಾದ್ಯ ಓಂಕಾರ ಕರೆದರೆ ಓ ಎನ್ನಬಾರದೆ, ಕರೆದರೆ ಓ ಎನ್ನಬಾರದೆ, ಕರೆ ಕರೆಯಲು ತ್ವರಿತದಿಂದಲಿ ಬಂದು, ಕರೆ ರಾಜ ಕರೆಯಲು ತ್ವರಿತದಿಂದಲಿ ಬಂದು, ಕರಿ ರಾಜ ಕರೆಯಲು, ಕರಿ ರಾಜ ಕರೆಯಲು, ಕರಿ ರಾಜ ಕರೆಯಲು ತ್ವರಿತದಿಂದಲಿ ಬಂದು, ಪೊರೆಯಲು ನಿನಗೆ ಅವ ಬಾಂಧವನೇನೋ ಎನ್ನಬಾರದೆ, ಕರೆದರೆ ಓ ಎನ್ನಬಾರದೆ, ಓಂಕಾರ ಪ್ರತಿಪಾದ್ಯ, ಓಂಕಾರ ಪ್ರತಿಪಾದ್ಯ, ಓ ಎನ್ನಬಾರದೆ, ಕರೆದರೆ ಓ ಎನ್ನಬಾರದೆ. ಅಜಾವು ಮಿಳನ ಅಂತ್ಯ ಸಮಯದಲ್ಲಿ, ಹಸಿದ ಅಜಾವು ಮಿಳನ ಅಂತ್ಯ ಸಮಯದಲ್ಲಿ, ಹಸಿದ ಅಜಾವು ಮಿಳನ ಅಂತ್ಯ ಸಮಯದಲ್ಲಿ, ಪೊರೆಯಲು ನಿನಗ್ಯಾವ ಮರಿ ಮಗನೇನೋ ಎನ್ನಬಾರದೆ, ಕರೆದರೆ ಓ ಎನ್ನಬಾರದೆ, ಓ ಎನ್ನಬಾರದೆ, ಕರೆದರೆ ಓ ಎನ್ನಬಾರದೆ. ಕರುಣಾಸಾಗರ ಗುಣನಿಧಿ ವಿಠಲ, ಕರುಣಾಸಾಗರ ಗುಣನಿಧಿ ವಿಠಲ, ಕರುಣಾಸಾಗರ ಗುಣನಿಧಿ ವಿಠಲ, ವಿಠಲ ಬಾರದಿರ ಘನವೇನೋ ಓ ಏನ ಬಾರದೆ ಕರೆದರೆ ಓ ಏನ ಬಾರದೆ ಕರೆದರೆ ಓ ಏನ ಬಾರದೆ ಓ ಕಾರ ಪ್ರತಿಪಾದ್ಯ ಓ ಕಾರ ಪ್ರತಿಪಾದ್ಯ ತನು ನಿನ್ನದು ಜೀವನ ನಿನ್ನದು ರಂಗ ಕನಕದಾಸರ ಕೀರ್ತನೆಯನ್ನು ಹಾಡಿದ್ದಾರೆ ಶಂಕರ್ ಶಾನ್ಭಾಗ್. ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ರಂಗ ಅನುದೀನದಲಿ ಬಾಹು ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕಥೆ ನಿನ್ನದು ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕಥೆ ನಿನ್ನದು ನವ ಮೋಹನಾಂಗಿಯರ ರೂಪವನು ಕಣ್ಣಿಂದ ನವ ಮೋಹನಾಂಗಿಯರ ರೂಪವನು ಕಣ್ಣಿಂದ ಎವೇ ಇಕ್ಕದೆ ನೋಡುವ ನೋಟ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ರಂಗ ಅನುದೀನದಲಿ ಬಾಹು ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಕಸ್ತೂರಿ ಪರಿಮಳಂಗಳ ಬಿಡದೆ ಲೇಪಿಸಿಕೊಂಬುವುದು ನಿನ್ನದು ಒಡಗೂಡಿ ಗಂಧ ಕಸ್ತೂರಿ ಪರಿಮಳಂಗಳ ಬಿಡದೆ ಲೇಪಿಸಿಕೊಂಬುವುದು ನಿನ್ನದು ಷಡೂರ ಸದನ್ನಕ್ಕೆ ನಲಿದಾಡುವ ಜಿಹ್ವೆ ಷಡೂರ ಸದನ್ನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿ ಗೊಂಡರಾರುಚಿ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನ ದೂರಂಗ ಅನುದೀನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಪಾಶದ ಬಲೆಯೊಳಗೆ ಸಿಲುಕಿರುವ ಕಾಯ ಪಂಚೇಂದ್ರಿಯಂಗಳು ನಿನ್ನವೂ